ಇಮಾಝೈತೆ ಪೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತ್ತುವಿನ ಸಲ್ಫೇಟ್ ಅನ್ನು ಅಂದರೆ 6 kg ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ತೆಗೆಯಬೇಕು. ಇನ್ನು ಹತ್ತಿಯನ್ನು ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ml ಪೈರಿಥಯೋಬ್ಯಾಕ್ ಸೋಡಿಯಂ ಅನ್ನು 10 SE ಅಥವಾ 300 ml ಕ್ವಿಜಿಲೋಪಾಪ್ ಇಥೈಲ್ ಅನ್ನು 5 SE ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಇನ್ನು ಹತ್ತಿ ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗುತ್ತದೆ. ಇನ್ನು ಹೆಸರು ಬೆಳೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡು ಬಂದಲ್ಲಿ 1 ml ಹೆಕ್ಸಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ml ಡೈಮಿಥೋಯೇಟ್ 30 SE ಅಥವಾ 1 ml ಮೊನೊಕ್ರೊಟೊಪಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬಿತ್ತನೆಗೆ ಸಂಬಂಧಪಟ್ಟಂತೆ ಬೀಜ ಮತ್ತು ಕಾಂಡ ಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಬೇಕು. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 g ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 g ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಗೋವಿನ ಜೋಳಕ್ಕೆ ಸಂಬಂಧಪಟ್ಟಂತೆ ರೈತರು ಗೋವಿನ ಜೋಳ ಬಿತ್ತನೆಯಾದ 20-25 ದಿನಗಳ ನಂತರ 80% 2 or 4 D ಸೋಡಿಯಂ ಲವಣವನ್ನು 0.8 kg ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳಗಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು. ಇನ್ನು ಜೋಳ ಬಿತ್ತನೆಗೆ ಸಂಬಂಧಪಟ್ಟಂತೆ ಬಿತ್ತನೆಗೆ ಬೇಕಾಗುವ ಕೃಷಿ ಉಪಕರಣಗಳು ತಳಿಗಳು CSH 14, 16 ಅಥವಾ 15 ಮತ್ತು CSH 30. ಇನ್ನು ಬಿತ್ತನೆ ಬೀಜ ಪ್ರತಿ ಎಕರೆಗೆ 3 kg ಬಿತ್ತನೆ ಬೀಜ ಬೇಕಾಗುತ್ತದೆ. ರಾಸಾಯನಿಕ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ 24, 30, 15, 6 ಸಾರಜನಕವನ್ನು ರಂಜಕ ಪೊಟ್ಯಾಷ್ ಮತ್ತು ಸತುವಿನ ಸಲ್ಫೇಟ್ ಪ್ರತಿ ಎಕರೆಗೆ ಬಿತ್ತನೆಗೆ ಬೇಕಾಗುವ ರಸಗೊಬ್ಬರಗಳು. ಇನ್ನು ಜೋಳದ ಬಿತ್ತನೆಯನ್ನು 45x15 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಪ್ರತಿ ಕೆಜಿ ಬೀಜಕ್ಕೆ 30 g ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು 1.5 ಲೀಟರ್ನಲ್ಲಿ ಬೆರೆಸಿ ಬೀಜೋಪಚಾರವನ್ನು ಮಾಡಬೇಕು. ಪ್ರತಿ ಎಕರೆಗೆ 0.4 kg ಅಟ್ರಾಸಿನ್ 50 WP ಕಳೆನಾಶಕವನ್ನು 300 ಲೀಟರ್ನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಿ ಕಳೆ ನಿಯಂತ್ರಣವನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿ ಬಿತ್ತನೆಗೆ ಸಂಬಂಧಪಟ್ಟಂತೆ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 kg ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಬಳಸಬೇಕು. ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 18-87 ತಳಿಗಳನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 g ಇಮಿಡಾಕ್ಲೋಪ್ರಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡಬೇಕು. ಭತ್ತ ಸಸಿಮಡಿ ತಯಾರಿಕೆಗೆ ಸಂಬಂಧಪಟ್ಟಂತೆ ಭತ್ತದಲ್ಲಿ ಆನೆಕೊಂಬು ಕಣಿ ನೊಣ ಹತೋಟಿ ಮಾಡಲು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಫಿಪ್ರೋನಿಲ್ 5 EC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3 g 1 ಎಕರೆಗೆ ಸಿಂಪಡಿಸಬೇಕು. ಇನ್ನು ತಳಿಗಳು ಗಂಗಾವತಿ ಸೋನ GGV 0501, BPT 5204, GVN 1089, RNR 15048 ಮತ್ತು GVN 1109. ಪ್ರತಿ ಸಸಿಮಡಿಗೆ ಗೊಬ್ಬರ 10 kg ಕೊಟ್ಟಿಗೆ ಗೊಬ್ಬರ ಜೊತೆಗೆ 80 g ಯೂರಿಯಾ, 280 g ಸೂಪರ್ ಫಾಸ್ಫೇಟ್ ಮತ್ತು 75 g ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಪ್ರತಿ ಸಸಿಮಡಿಗೆ ಈ ಗೊಬ್ಬರಗಳನ್ನು ಬಳಸಬೇಕು. ಇನ್ನು ಟೊಮ್ಯಾಟೊ ಬೆಳೆಗೆ ಸಂಬಂಧಪಟ್ಟಂತೆ ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಉತ್ತಮ ಕಾಲವಾಗಿರುತ್ತದೆ. ಅರ್ಕ ಅಭೇದ್ ಸಂಕರಣ ತಳಿಯು ಬಹುರೋಗ ಅಂದರೆ ಎಲೆ ಮುಟುರು ನಂಜು ರೋಗ, ದುಂಡಾಣು ಸೊರಗು ರೋಗ, ಆರಂಭದಲ್ಲಿ ಮತ್ತು ಕೊನೆಯ ಹಂತದಲ್ಲಿ ಬರುವ ಅಂಗಮಾರಿ ರೋಗ ನಿರೋಧಕ ಶಕ್ತಿಯ ಗುಣವನ್ನು ಹೊಂದಿರುತ್ತದೆ.

ಪಂಜಿಯಲ್ಲಿ ಜಾಕೋ ಬಂದವ್ ನಿನ್ನ